ಆದ್ರ ನೀ ಈಗ ನಮ್ಮ ತಾಯಿಯ ಹೆಸರು ಹೇಳ್ತೀಯ? ನಾನು ತ್ರಿಕಾಲ ಜ್ಞಾನ ಇದ್ದೀನಿ. ತ್ರಿಕಾಲ ಜ್ಞಾನ ಹೌದು. ತ್ರಿಕಾಲ ಜ್ಞಾನ ಅಂದ್ಬೇಕು. ತ್ರಿಕಾಲ ಅಂದ್ರೆ ಯಾವು? ತ್ರಿಕಾಲ ಅಂದ್ರೆ ಗುರುತಿನ ಇಲ್ಲಮ್ಮ. ಭೂತ ಕಾಲ, ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ವರ್ತಮಾನ ಕಾಲ. ಹೀಗಂದ್ರೆ ಅರ್ಥ ಆತನು ಅಮ್ಮ? ಹೀಗಂದ್ರೆ ನಮ್ಗೆ ಅರ್ಥ ಆಗಲಿಲ್ಲ. ಭೂತ ಅಂದ್ರೆ ಹಿಂದೆ ಆದದ್ದು, ಭೂತ ಅಂದ್ರೆ ಹಿಂದೆ ಆದದ್ದು, ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗುವಂತಹದ್ದು, ಆಗತಕ್ಕಂಥದ್ದು, ವರ್ತಮಾನ ಕಾಲ ಅಂದ್ರೆ ಈಗ ಸದ್ಯಕ್ಕೆ ನಡೆದದ್ದು. ಇದಕ್ಕೆ ತ್ರಿಕಾಲ ಅಂತ? ಇದಕ್ಕೆ ತ್ರಿಕಾಲ. ಈ ಜ್ಞಾನದಿಂದ ನಮ್ಮ ತಾಯಿಯ ಹೆಸರು ಹೇಳ್ತಾ ಇದ್ದೀ? ಯಾರನ್ನು ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ? ಹೇಳ್ತಾ ಇದ್ಯಾ? ಕೇಳಲ್ಲ. ಹಾಗಾದ್ರೆ ಹೇಳಮ್ಮ. ಪುರದರ್ಸ ಅರಸ ಯದುಕುಲ ಶಿರೋಮಣಿ ಶ್ರೀಕೃಷ್ಣನ ಅರ್ಧಾಂಗಿನಿ ಸತ್ಯ ಭಾಮೆ ಹೌದಲ್ಲೇನು ನಿಲ್ಲ ದ್ವರಿಶಾನಿ ಸತ್ಯ ಭಾಮೆ ಹೌದಲ್ಲೇನು ನಿನ್ನ ದ್ವರಿಶಾನಿ ಕೊರಂಜಿ ಯಾವ ದ್ವಾರಾವತಿಯೇ ಪುರದರಸ ಅರಸ ಯದುಕುಲ ಶಿರೋಮಣಿ ಶಿರೋಮಣಿ ಶ್ರೀಕೃಷ್ಣನ ಅರ್ಧಾಂಗಿನಿ ಅರ್ಧಾಂಗಿನಿ ಸತ್ಯ ಮಾಮ ಹೌದಲ್ಲ ನಿನ್ನ ದ್ವರ್ಶಾನಿ ಕೊರಂಜಿ ಹೆಸರಲ್ಲ ಹೌದು ಹೌದು ಆದ್ರೆ ಹೇಳುದಲ್ಲ ಯಾಕ ಅಲ್ಲ ನೀವು ಕೆಟ್ಟ ಕೊರವರ ಜಾತಿ ಏ ತಿರ್ಕೊಂತಿರುವಂತ ಜಾತಿ ಹಾಗೆಲ್ಲ ಮಾತಾಡಬಾರ್ದು ಹಾ ಹಾ ಅಂದ್ರ ಈ ಮನೆ ನಡೆಸ್ಕೋತೀರಿ ಮುಂದಿನ ಮನೆ ಸುದ್ದಿ ಕೇಳ್ಕೋತೀರಿ ಆ ಮನೆ ಸುದ್ದಿ ಕೇಳ್ತೀರಿ ಮುಂದಿನ ಮನೆ ಸುದ್ದಿ ಹೇಳ್ಕೋತೀರಿ ಇಲ್ಲದ ಆಗಲೇ ಹೇಳಿನಲ್ಲ ನಾನು ತ್ರಿಕಾಲ ಜ್ಞಾನಿ ಅಂತ ಇಲ್ಲಮ್ಮ ಭಾಷಣಕ್ಕಿದ್ದಿ ಹೌದು ಹಾ ಈಗ ನಾವು ಅಲ್ಲಿಗೆ ಹೋಗೋಣ ನಿನ್ನ ದ್ವರ್ಶಾನಿ ಮಂದಿರಕ್ಕೆ ಹಾ ಹಾ ನಾನು ನಿನ್ನ ದ್ವರ್ಶಾನಿ ಮಂದಿರಕ್ಕೆ ಬರಬೇಕಾದ್ರೆ ದ್ವರ್ಶನವ್ರು ಕರ್ಶಾರ ಕರ್ಶಾರ ಏನು ನಿನ್ನ ದ್ವರ್ಶಾನಿ ನನ್ನ ಕರ್ಶಾರ ಕರ್ಶಾರ ಅಲ್ಲಿಗೆ ಹೋಗೋಣ ಹೇಳಲ್ಲ ಯಾಕೆ ಕರೆಸಿದಳ್ಯನ್ನ ಲೋಕನಾಥನರ ನಾವುಟ ಬಡವಿ ಅತಿ ಸೌಭಾಗ್ಯದಡಿ ಯಾಕೆ ಕರೆಸ್ಯಾಳ ಆ ನಿನ್ನ ದ್ವರ್ಶಾನಿ ದೊಡ್ಡ ರಾಜನ ಮಗಳು ಮಗಳು ಆಕಿ ದಿನಾಲು ಪಿತಾಂಬರು ಉಡವಾಕಿ ಹೌದು ಉಡ್ತಾರೆ ಇಂತ ಹರಕು ಬಟ್ಟೆಗಳನ್ನು ಹಾಕಿಕೊಂಡು ನಾನು ಅಲ್ಲಿಗೆ ಹಾಗೆ ಬರಲಿ ಕೊರಂಜಿ ಈಗ ಸದ್ಯ ನಮ್ಮ ದ್ವರ್ಶನವ್ರ ಮಂದಿರ ಬರ್ಬೇಕಾದ್ರೆ ನೀ ಹರಕ ಸಿರಿಮೆ ಬರ್ಲಕ್ ವಾಲಂತೀಯ ಹೌದು ಈಗ ಸದ್ಯ ನಮ್ಮ ತಾವ್ರೆ ಯಾಕೆ ಕೂತಾರ ಶಕ್ತಿ ಪೂಜೆ ಕೂತಾರ ಶಕ್ತಿ ಪೂಜೆ ಕೂತಾರ ಅನ್ಬೇಕಲ್ಲ ಪಿತಾಂಬರ ಕೂತಾರನು ಏ ಆಕಿ ಅಲ್ಲಿ ಬಿಳಿ ವಸ್ತ್ರ ಧಾರಣ ಮಾಡಿರ್ಬೇಕು ಮತ್ತೆ ಏನೇನು ಯಾವ ವಸ್ತ್ರ ಧಾರಣ ಮಾಡಿದ್ದೀನಿ ಬಿಳಿ ವಸ್ತ್ರ ಧಾರಣ ಬರ್ಲಿಕ್ಕೆ ಅಂತ ಕಾಲದ ಏನ್ ಅಡ್ಡಿಲ್ಲ ಬರ್ತೀಯಲ್ಲ ಹಾಗಾದ್ರೆ ನನ್ನ ಕಂದ್ರ ಮೇಲೆ ಕೋಲಾಡುತ್ತ ಹೋಗಿ ಅಲ್ಲಿ ಬರ್ಬೇಕಾದ್ರೆ ಕಂದ್ರ ಮೇಲೆ ಜೋಗ ಆಡ್ತಾ ಬರ್ತೀವಿ ಕೋಲಾಡ್ಕೋತ ಕೋಲ್ ಅಂದ್ರೆ ಇದ್ರ ಅರ್ಥ ನಮ್ಗೆ ಅರ್ಥ ಆಗಲಿಲ್ಲಮ್ಮ ಕೋಲ್ ಅಂದ್ರೆ ಗುರುತಾಗಲಿಲ್ಲ ಆಗಲಿಲ್ಲಮ್ಮ ಭಗವಂತನ ನಾಮಸ್ಮರಣೆಯಲ್ಲಿ ಅದೇ ಒಂದು ಕೋಲ ಕೋಲ್ ಅಂದ್ರೆ ಭಗವಂತ ನಾಮಸ್ಮರಣೆ ಅದರಲ್ಲಿ ಅಡಕಾಗ್ಯದ ಅಡಕಾಗ್ಯದ ಅದಕ್ಕೆ ನೀನು ಕೋಲ ಆಡುವಂತೆ ಆಡ್ಕೋತ ಹೋಗಿ ಯಾರು ಬೇಡಂತ ಆಡ್ಲ ನಡಿ ಹೋಗೋಣ ದೇವಕ್ಕೆ ಉದರದಲ್ಲಿ ಗಣೇಶನ ಗಣೇಶನ ಸಿಹಾರಿ ದೇವತೆಗಳಿಗೆಲ್ಲ ಗಣೇಶನ ಕೋಲು ಕೊಲ್ಲನ ಬೋಣ ಮುಟ್ಟಿನ ಕೋಲು ಕೊಲ್ಲನ ಬೋಣ ಆರ್ದಿವಿ ನಿ ಮೇಲೆ ನನ್ನ ಕಂದ್ರೆ ಜೋಗ ಅಷ್ಟು ಪಾಡೋ ಜೋಗ ಪಾಡ್ತೀವಿ ಹೌದ ಪಾಡಮ್ಮ ನಡಿ ಹಾಗಾದ್ರೆ ಮನಮೋಹನ ಮನಮೋಹನ ಮನ ಮನರಂಜನ ಬಾಳಾರೆ ಜೋ ಜೋ ಜೋ ಜೋ ಆ ಕೊರವಂಜಿ ಯಾಕ ಕಣ್ಣ ಜೋಗ ಪಡಕೂತ್ ಬಂದಿಲ್ಲ? ಹೌದು. ಇದೇ ನೋಡಮ್ಮ ದ್ವರ್ಸಾನಿ ಅವ್ರ ಮಂದಿರ. ದ್ವರ್ಸಾನಿ ಅವ್ರ ಮಂದಿರ ಇದೆ. ನಾನು ಇಲ್ಲೇ ಕೂರ್ತೀನಿ. ನಿನ್ನ ದ್ವರ್ಸಾನಿ ಹೇಳ ಕೊರವಂಜಿ ಬಂದಾಳಂತ. ಇಲ್ಲ ಇಲ್ಲೇ ಕೂರ್ತಿಲ್ಲ, ಸುಮ್ಮ ಕೂಡ್ಬಂತ ಭಾಗದ ಹಂತ ಅಂತ ಬಿದ್ದ ಮಾಡ ಏನ ಮಾತಾಡ್ಲಿಕ್ಕೆ ಹೋಗ್ಬೇಡ. ಮತ್ತ ಅದನ್ನ ಹೇಳ್ತೇನೆ ಅಮ್ಮ ದ್ವರ್ಸಾನಿ ಅವ್ರ ಹೊರಗೆ ಯಾಕೆ ಕೊರವಂಜಿ ಬಂದಾಳ್ರಿ? ಅಮ್ಮ ಆಕಿ ನೀರ್ ಕಳ್ಸುವಂತ ಕೊರವಂಜಿ ಅಲ್ರಿ. ಆಕಿ ಭಾಷಣ ಹಾಕಿದ್ದಾಳ್ರಿ, ಸಾಕ್ಷಾತ್ ದೇವರಪ್ಪ ಅಂತ ಕೊರವಂಜಿ ಬಂದಾಳ್ರಿ. ನೀವು ಬರ್ರಿ ಹೊರಗ. ಬಂದೆ ಬರ್ರಿ ಅಮ್ಮ. ಕೊರವಂಜಿ ಅಲ್ಲೇ ಕೊರವಂಜಿ ಅಲ್ಲಿದ್ದಾರಮ್ಮ. ಇಲ್ಲ ಇಲ್ಲ ಕೂತಾವ್ರಿ ಕೊರವಂಜಿ. ಕೊರವಂಜಿ ಅಂದ್ರೆ ಕೇಳ್ರಿ. ಅಲ್ಲೇ ಕೊರವಂಜಿ ಅಂದ್ರೆ ಈಗ ನೀನಮ್ಮ. ದೊಡ್ಡವ್ರು ನೋಡ್ರಿ ಹೆಂಗ್ ಮತ್ತೆ ಚಂದ ಕಾಣತ್ತಿ. ಕೊರವಂಜಿ ಅಂದ್ರೆ ಇವ್ರ ದೂರ ತಿಂದ್ರ ನಾನ ದ್ವಶಾನಿ ಅಂದ್ರ ನೀವ. ಅಲ್ಲ ಈ ಕೊರವಂಜಿ ಎಷ್ಟ್ ಚಂದ ಇದ್ದಾರಮ್ಮ. ಬಹಳ ಸುಂದರವಾಗಿದ್ದಾಳ್ರಿ. ಅಲ್ಲ ಈ ಕೊರವಂಜಿ ಹಾಲಕತ್ತು ನಿಮ್ಗೆ ಹಾಲಕತ್ರಿ? ಕೊರವಂಜಿ ಪರಮಾತ್ಮ ಅಂತ ಯಾಕೆ ಕಾಣಿಸ್ತಾಳು ಅಂದ್ರೆ ನೀವು ಯಾವತ್ತು ಸದಾ ಕಾಲ ಪರಮಾತ್ಮರ ಧ್ಯಾಸದಲ್ಲಿ ಕೂತವರ, ಅದಕ್ಕ ಯಾರು ನೋಡಿದ್ರ ಹಾಗೆ ಆಗ್ತದೆ ನಿಮ್ಗೆ. ಅಲ್ರಿ ಕೊರವಂಜಿ ಹೆಣ್ಮಗಳಿದ್ರು ರೂಪ ಬದಲು ಮಾಡ್ಲಿಕ್ಕೆ ಬರ್ತದ? ಆದ್ರ ಧ್ವನಿಯನ್ನು ಬದಲು ಮಾಡ್ಲಿಕ್ಕೆ ಬರ್ತದೇನ್ರಿ? ಹಂಗ ಆದ್ಮಕ ಒಂದು ಮಾತ ಕೊರವಂಜಿ ಮಾತಾಡ್ಸ್ರಿ, ಧ್ವನಿನ ಗುರ್ತಾಡಿನ್ರಿ. ಮಾತಾಡ್ಸಿಲ್ಲ ನನ್ನ ನೋಡಿ ನೀನು ಧನ್ಯಳಾಗದಷ್ಟು. ಏನು ಮಾತು ಇಲ್ಲ ನಾನು ನೋಡಿ ಜಗತ್ತು ನಾನು ನೆಗೆದ ಹೋಗ ನೀನ ಈಕಿನ ಎಲ್ಲ ಮಾಸಾದ ಹೇಳ್ಕೊಂಡ್ ನೋಡ್ರಿ ಯಾರಿಂದ್ರಿ ಹೌದ್ರಿ ಏ ಕೊರವಂಜಿ ಯಾಕ ಅಲ್ಲ ನಿನ್ನ ನೋಡಿ ಜಗತ್ತು ಹೇಗ ದನ್ನ ಆಗ್ತದ ಪದ್ಧತಿ ಐತಲ್ಲ ಪದ್ಧತಿ ಗೇಡಿಗಳೇ ನಮ್ಮಲ್ಲಿ ಮಾತಾಡಿಸುವಂತ ಪದ್ಧತಿ ತಪ್ಪದ ನನ್ನನ್ನು ಮಾತಾಡಿಸ್ಬೇಕಾದ್ರೆ ಪದ್ಧತಿ ಅದ ನಿನ್ನ ಮಾತಾಡಿಸ್ಬೇಕಾದ್ರೆ ಪದ್ಧತಿ ಏನು ಹೇಳ್ತೀನಿ ಕೇಳು ಯಾವ ರೀತಿ ಮಾತಾಡಿಸ್ಬೇಕು ಯಾವ ರೀತಿ ಮಾತಾಡಿಸ್ಬೇಕು ಕರಿಯ ಕಣ್ಣಿನ ಗಂಗಾ ದರ್ಶ ನೋಡು ನನ್ನ ಮಾತಾಡಿಸ್ಬೇಕಾದ ಬರಸಾಲೆಯನ್ನು ಸಾರಣಿ ಮಾಡಿಸಬೇಕು ಎಡಕಾಬಲ್ಕ ತುಪ್ಪ ದಿಂಗಿ ಹಚ್ಚಬೇಕು ಹಚ್ಚಬೇಕು ಕರಿ ಕಣ್ಣಿನ ಟಂಗು ಬಿಳಿ ಎಲಿ ಕರಿ ಕಾಚ ವರಮುಕ್ತಿ ಸುಣ್ಣ ನೆನಗಡಲಿ ಸುಲಿಗಬ್ಬು ಗೊನೆಯ ಬಾಳಿ ಹಣ್ಣು ಹಣ್ಣು ಬಂಗಾರ ಮೂರು ಮರ ಬೇಕು ಬಂಗಾರ ಮೂರು ಮರ ಮರದ ತುಂಬಾ ಸುವರ್ಣ ಮುತ್ತುಗಳನ್ನು ಬೇಕು ಇಷ್ಟೆಲ್ಲ ತಂದು ಕೊಟ್ಟು ನಿನ್ನ ದರ್ಶಾನಿ ಮಂಚದಿಂದ ಕೆಳಗೆ ಮುಂದಕ್ಕೆ ಬಂದು ಮೂರು ಹೆಜ್ಜಿ ಬಂದು ಕೈ ಮೂರು ಕೇಳಿದ್ರು ನನ್ನ ಮಾತು ಹೇಳಕ್ಕಿ ಇಲ್ಲಾದ್ರೂ ಇಲ್ಲ ಹೇಳುದಿಲ್ಲ ಅಮ್ಮ ಕೊರವಂಜಿ ಮಾತಾಡಿಸ್ಬೇಕಾದ್ರೆ ಕೆಲವೊಂದು ಪದ್ಧತಿ ಹೇಳಿದ್ರಿ ಅಕ್ಕಿನ ಮಾತಾಡಿಸ್ಬೇಕಾದ್ರೆ ಪಡಸಾಲಿ ಸಾವಣೆ ಮಾಡಿ ರಂಗ ಹೈದು ಅಡಕ ಬರಕ ತುಪ್ಪದಿಗೆ ಹಚ್ಚಿ ಮರ್ತುಂಬ ಸೋಣ ಅಂತ ಮುತ್ತನ್ ತಂದು ಹಾಕಿ ನೀವು ಒಂದ್ಸದಿಂದ ಮೂರು ಹೆಜ್ಜೆ ಮುಂದಕ್ಕೆ ಬಂದು ಕೊಳಕೆ ಗೌರವವನ್ನು ಕೊಟ್ಟು ತಮ್ಮ ಊಚಿಕೊಳ್ಳುವಂತ ಅಭಿಮಾನ ಬಿಟ್ಟು ಕೈ ಮುಗಿದು ಕೇಳಿದ್ರೆ ಮಾತು ಹೇಳಿಲ್ಲ ನಿಂತಾರೆ ಕೊರವಂಜಿ ಭಾಷಣಕ್ಕೆ ದಾರಿ ಅಮ್ಮ ಹಾಗೆ ಮಾಡಬೇಕಾಗಿಲ್ಲ ನೋಡ್ರಿ ಶಾಣೆ ಇದ್ದಾರೆ ಪರವಂಜಿಗೆ ನಾವು ಕೈ ಮುಗಿದಂತ ಆಗುದಿಲ್ಲ ಅದಕ್ಕೆ ವಿದ್ಯಾಕ್ರಮ ಮಾನ್ಯತೆ ಕೊಡಬೇಕಾಗ್ತದ ನೋಡ್ರಿ ಜಾಸ್ತಿ ಎಲ್ಲ ಪರಮಾತ್ಮ ಮೇಲೆ ಇಡ್ರಿ ಪರವಂಜಿ ಮಾತ್ರ ಒಂದು ಕೈ ಮುಗಿದು ಕೇಳ್ರಿ ಏನ್ ಸಂಶಯ ಕೇಳಿ ಬಿಡು ಸಂಶಯ ಅಂದ್ರೆ ನಾವು ಸದ್ಯ ನಮ್ಮ ಪರಮಾತ್ಮ ಮುಂದೆ ಹೋಗಿಲ್ಲ ಇಲ್ಲ ಇಲ್ಲ ಅದಕ್ಕ ನಮ್ಮ ಪರಮಾತ್ಮ ಯಾವಾಗ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿನಾಗ ಬರ್ತಾರೆ ಯಾಕಮ್ಮ ದಶನ ಎಷ್ಟೊತ್ತಿ ಬರ್ತಾರೆ ಹೇಗೆ ಬರ್ತಾರೆ ಅದ್ರ ಮೇಲೆ ಬರ್ತಾರ ಈ ಹೇಳಿ ತಿಳ್ಕೊತಾರ ಕೇಳು ಪಾಂಡವರ ಪಂಚ ಪ್ರಾಣ ಸುರರ್ವಡಿಯ ಸುಧಾಮನ ಗೆಳೆಯ ಓ ಸುರರ್ವಡಿಯ ರಣರಂಗ ಧೀರ ಜಾರ ಚಾರ ದಯ ಅಪಾರ ಶರಣಾಗತ ರಕ್ಷಾಮಣಿ ಎಂಗನೆಯ ಇರುಳು ನದಿಯುತ್ತ ಒಲಿಯುತ್ತ ಗರುಡನ ಜಗದೇರಿ ಬಂದಾನ ಬಂದಾನ ಬಂದಾನ ನಿನ್ನ ಮಗ್ಗಿನೊಳಗ ಕುಳಿತಾನ ಹೌದು ತೊಡೆಯ ಮೇಲೆ ಕೈಯಿಟ್ಟಾನ ಕೊಳವ ಗಲ್ಲವ ಪಿಡಿದಾನ ಆದರ ಮೃತ ಸವಿದಾನ ಸವಿದಾನ ಜಗರದಿರು ಗಚ್ಚದಿರು ಬಾಲಿ ಅರಗಳಿಗೆ ಸೈರಿಸು ಸಾವಧಾನವಾಗಿರು ಸಂತೋಷವಾಗಿರು ಹೋಗಿ ಬರುವೆ ನೆಲೆಗುಂಡಿ ಹೋಗಿ ಬರುವೆ ನೆಲೆದುಂಡಿ ಕೊಡೆ ನಿನ್ನ ಗುರುತ ಮುತ್ತಿನ ಹಾರ ಇಷ್ಟರಲ್ಲಿ ಏನಾಗ್ತದ ಇಲ್ಲಿ ಪರಮಾತ್ಮ ಗೌಡನ ಹೆಗಲ ಮೇಲೆ ಕುಳಿತು ಬರ್ತಾನ ನನ್ನ ಇಚ್ಛೆ ಪೂರ್ತಿ ಮಾಡಿಬಿಡು ಏನಿನ್ ಕೊನೆ ಇಚ್ಛೆ ನಿನ್ನ ದೊಸಾಲಿ ಕೊಡಲಿರ್ತಕ್ಕಂಥ ಮುತ್ತಿನ ಅವ್ರು ಕಟ್ಟಿಬಿಡು ನಾನು ಹೋಗ್ಬಿಡ್ತೀನಿ ಅಮ್ಮ ದೊಸಾಲಿಯವರ ಇನ್ನ ಕೊರವಂಜಿ ಹೇಳಿ ಅರ್ಧ ಗಳಿಗೆ ಒಳಗೆ ಪರಮಾತ್ಮರ ಸದ್ಯ ಬರ್ತಾರ ಇನ್ನ ಆಕೆ ಇಚ್ಛಾ ಪೂರ್ತಿ ಮಾಡಂತಾರ್ರಿ ಅಂದ್ರೆ ಆಕೆ ಏನ್ ಬರ್ತಾರೆ ಕೊರವಂಜಿ ಕೊಳಗಿರ್ತಕ್ಕಂಥ ಮುತ್ತಿನ ಹಾರಿ ಬರ್ತಾರ್ರಿ ಕಟ್ಬಿಡ್ರಿ ಅಮ್ಮ ನನಗೆ ಬಂತು ಪರಮಾತ್ಮ ಧ್ಯಾನ ಮಾಡ್ಕೋತ ಕೂತ್ಬಿಡ್ರಿ ಈಗ ಸದ್ಯ ಭಗವಂತ ಬರು ಸಮಯ ಆಗಿದೆ ನಾನಿನ್ ಹೋಗ್ತೀನಿ ನಡಿ ಅಮ್ಮ ನಡಿ ಹೋಗ್ಲಿಲ್ಲ ನಡೆದಳ ಕೊರವಂಜಿ ಬಳಕೂತ್ತ ಅಲ್ರಿ ಸಾರಸ ಜನರ ಸಂಗಲ ಸಾರಸ ಜನರ ಸಂಗಲ ಸಾರಸ ಜನರ ಸಂಗಲೇ ತಾರಸ ಜನರ ಇದುವರೆಗೆ ಹನುಮಂತ ಹುಜ್ಜನವರ್ ಮತ್ತು ಸಂಗಡಿಗರಿಂದ ದೊಡ್ಡಾಟ, ಶ್ರೀಕೃಷ್ಣ ಪಾರಿಜಾತ, ಕೊರವಂಜಿ ಸನ್ನಿವೇಶ ಕೇಳಿದಿರಿ. ಈಗ ಕೃಷಿ ಹಾಡುಗಳು. ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಣನೆಯ ಕಬಿಡಬಾರದು. ದನಗಣ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಣನೆಯ ಕಬಿಡಬಾರದು, ದನಗಣನೆಯ ಕಬಿಡಬಾರದು. ನೀರಾವ